ಖ್ಯಾತ ಹಿನ್ನೆಲೆ ಗಾಯಕಿ ವಾಣಿ ಜೈರಾಮ್ ವಿಧಿವಶ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ತರಂಗಾಂತರ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್. ಈಗ ದೇಶಭಕ್ತಿ ಗೀತೆಗಳು. ಮೊದಲಿಗೆ ಕೆಲವು ಜಾಹೀರಾತುಗಳು. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ್ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ್ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದಲ್ಲಿ ನಿಂಬೆಹಣ್ಣು ಹಾಗೂ ಇತರೆ ಬೆಳೆ ಬೇಸಾಯ ಕುರಿತು ಬಸವರಾಜ ಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಬಹುದು. ನಂತರ ಕೃಷಿ ಗೀತೆಗಳು ಮೂಡಿಬರಲಿವೆ. ಆತ್ಮೀಯ ರೈತ ಬಾಂಧವರೇ, ತಮಗೆಲ್ಲ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮ್ಮ ರೈತರು ಆಹಾರ ಧಾನ್ಯ ಬೆಳೆಗಳನ್ನು ಬೆಳೀತಾ ಬೆಳೀತಾ ಮತ್ತಷ್ಟು ಬೇರೆ ಬೇರೆ ಬೆಳೆಗಳತ್ತ ತಿರುಗಿ ನೋಡುವಂಥ ದಿನಗಳು ಅಂದಿನಿಂದ ಇಂದಿನವರೆಗೆ ನಿರಂತರವಾಗಿ ಸಾಗಿ ಬರುತ್ತಿವೆ. ಕಾರಣ, ಬದಲಾದಂಥ ದಿನಗಳಿಗೆ ಮತ್ತು ಬೇಡಿಕೆಗೆ ತಕ್ಕಂತೆ ಆಹಾರ ಪೂರೈಕೆಯನ್ನು ಮಾಡಬೇಕು ಅನ್ನುವಂಥ ತಮಗರಿವಿಲ್ಲದಂತೆ ಈ ಸಮಾಜಮುಖಿ ಕಾಳಜಿಯ ಕೆಲಸ, ಜೊತೆಗೆ ಹೇಗಾದರೂ ಮಾಡಿ ತಮ್ಮ ಹೊಟ್ಟೆ ಪಾಡನ್ನು ಸುಲಲಿತವಾಗಿ ಸಾಂಗೋಪವಾಗಿ ಜೀವನವನ್ನು ನಡೆಸಬೇಕು ಅನ್ನುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಅದರ ತೆರೆಯ ಮರಿಯಲ್ಲಿಯೇ ಆಹಾರವನ್ನು ಆಶ್ರಯಿಸಿದಂಥ ಅದೆಷ್ಟೋ ಜನರಿಗೆ ತಮಗರಿವಿಲ್ಲದಂತೆ ಅನ್ನವನ್ನು ನೀಡುತ್ತಾ ಇರುವಂಥ ಅನ್ನದಾತರು ನಮ್ಮ ರೈತ ಬಾಂಧವರು. ಹಾಗಾಗಿ ಆ ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಸಾವಿರ ಸಾವಿರ ಶರಣಾರ್ಥಿಗಳನ್ನು ತಿಳಿಸ್ತಾ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆ ಕಾಮನೂರಿನ ಪ್ರಗತಿಪರ ರೈತರಾದಂಥ ಶ್ರೀ ಬಸವರಾಜ ಹಳ್ಳಿ ಇವರು ನಮ್ಮೊಡನಿದ್ದಾರೆ. ಇವರು ಈ ಹಿಂದೆ ಅನೇಕ ಆಹಾರ ಧಾನ್ಯ ಬೆಳೆಗಳನ್ನು ಬೆಳೀತಾ ಬೆಳೀತಾ ಮುಂದುವರೆದಂಥ ಒಂದು ಭಾಗವಾಗಿ ಬದಲಾದಂಥ ದಿನಗಳಿಗೆ ಅನುಗುಣವಾಗಿ ಹಾಗೂ ಹವಾಮಾನ ಮತ್ತು ನೀರಿನ ಲಭ್ಯತೆಯ ಆಧಾರದ ಮೇರೆಗೆ ಈ ನಿಂಬೆಹಣ್ಣಿನ ಬೆಳೆ ಮತ್ತು ಇತರೆ ಬೆಳೆಗಳನ್ನು ಬೆಳೀತಾ ಬೆಳೀತಾ ಅದರಲ್ಲಿ ಸಾಕಷ್ಟು ಅನುಭವವನ್ನು ಪಡೆದುಕೊಂಡಂಥ ಪ್ರಗತಿಪರ ರೈತರು. ಹೌದು, ಇಂಥ ಪ್ರಗತಿಪರ ರೈತರಾದ ಶ್ರೀ ಬಸವರಾಜ್ ಅವರೊಂದಿಗೆ ಒಂದಷ್ಟು ಅವರ ಬೇಸಾಯದ ಅನುಭವದ ನುಡಿಗಳನ್ನು ಹಂಚಿಕೊಳ್ಳುವಂತೆ. ಬಸವರಾಜ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ನಮ್ಮ ಹೆಸರು ಬಸವರಾಜ್ ತಂದಿ ಬಾಲಪ್ಪ ಹಳ್ಳಿ ಅಂತೇಳಿ. ನಾವು ಜಿಲ್ಲಾ ಕೊಪ್ಪಳ ತಾಲೂಕಿನ ಕಾಮನೂರು ಗ್ರಾಮದವರು. ನಮ್ಮದು ಅವಿಭಕ್ತ ಕುಟುಂಬ. ನಾವು ಮೂಲತಃ ಕೃಷಿ ಆಧಾರಿತವಾದ ಕುಟುಂಬ. ನಮ್ಮ ಮನೆತನದಲ್ಲಿ ಸಾಂಪ್ರದಾಯಿಕ ಬೆಳೆಗಳಾದಂಥ ರಾಗಿ, ನವಣೆ ಮತ್ತು ಹುರುಳಿ ಇಂಥೆಲ್ಲ ಬೆಳೆಗಳನ್ನು ನಾವು ನಮ್ಮ ತಂದೆಯವರು ಕಾಲದಿಂದಲೂ ಬೆಳ್ಕೊಂತ ಬರ್ತಾ ಇದ್ದೀವಿ. ಆದ ಕಾರಣ ನಾವು ಪದವೀಧರರಾದ ಕಾರಣ ನಮ್ಗೆ ಒಂದು ಏನೋ ಒಂದು ನೌಕರಿ ಇಲ್ಲದ ಕಾರಣ ಕೃಷಿ ಆಧಾರಿತವಾಗಿ ಕೃಷಿಯಲ್ಲೇ ನಾವು ಏನಾರ ಸಾಧನೆ ಮಾಡಬೇಕಂತೇಳಿ ಅದೇ ನಮ್ಮ ತಂದೆಯವರು ಮಾಡ್ತಿರ್ತಕ್ಕಂಥ ಹನಿ ನೀರಾವರಿ ಮತ್ತು ಕೊಳವೆ ಬಾವಿಯನ್ನು ಕೊರೆಸಿ ನೀರಾವರಿ ಪದ್ಧತಿಯನ್ನು ಅನುಸರಿಸುತ್ತಾ ಶೇಂಗಾ ಮತ್ತು ಸೂರ್ಯಕಾಂತಿ ಮತ್ತು ಮೆಕ್ಕೆಜೋಳ ಇವೆಲ್ಲ ಕ್ರಮವಾಗಿ ಬೆಳೀತಾ ಬಂದ್ವಿ. ಆದ ಕಾರಣ ನಾವು ಈಗ ಇದು ಬರೇ ನಮ್ಮ ಖರ್ಚಿಗೆ ಮತ್ತು ವೆಚ್ಚಕ್ಕೆ ಸರಿ ಆಗ್ತಾ ಇತ್ತು. ಇದು ಏನಪ್ಪ, ನಮಗೆ ದಿನ ವೈಸ್ ಹಣ ಬೇಕು. ಈಗ ಮಂತನ ಖರ್ಚು ದೊಡ್ಡದಾಗ್ತದೆ. ಈ ಖರ್ಚಿನ ಅನುಗುಣವಾಗಿ ನಾವು ಹಣವನ್ನು ಶ್ರಮದಿಂದ ದುಡಿಬೇಕು. ಹೆಂಗೆ, ಬರೀ ಮೆಕ್ಕೆಜೋಳ ಮತ್ತು ಶೇಂಗಾದಿಂದ 6 ತಿಂಗಳಿಗೆ 3 ತಿಂಗಳಿಗೆ ದಲ್ಲಾಳಿ ಅಂಗಡಿಗೆ ಹೋಗಿ ರೊಕ್ಕ ಇಸ್ಕೊಂಬಂದು ನಾವು ಬೆಳಿಬೇಕು. ಆ ಕಾರಣದಿಂದ ನಮ್ಮ ಸಾಲಕ್ಕೆ ಮತ್ತು ನಾವು ಬೆಳೆದಂಥ ಬೆಳೆಗೆ ಅನುಗುಣವಾಗಿ ಅದು ಸರಿ ಆಗ್ತಾ ಇತ್ತು. ಮತ್ತು ನಾವು ಏನಪ್ಪ ಅಂದರೆ ಸಾಹುಕಾರ ಹತ್ರನೇ ಹೋಗ್ಬೇಕಾಗಿತ್ತು. ಆದ ಕಾರಣ ನಾವು ಈಗ ಅದರಲ್ಲೇ ದವಸ ಧಾನ್ಯಗಳು ಮನೆಗೆ ಬೇಕಾದಂಥದ್ದು ಜೋಳ, ಹೆಸರು, ಕಾಳು ಕಡಿ, ಉಳ್ಳಾಗಡ್ಡಿ, ಆಮ್ಯಾಗ ಹಲಸಂದಿ, ಉಳ್ಳಿ, ತೊಗರಿ ಇವೆಲ್ಲವೂ ನಮ್ಮ ಭೂಮಿಯಲ್ಲೇ ಬೆಳೀತಿದ್ದೀವಿ. ಅಂದರೆ ಶೇಂಗಾ ಹಾಕ್ತೀವಿ, ಶೇಂಗಾದ ಬದುವಿಗೆ ಹೆಸರು ಹಾಕ್ತಿದ್ವಿ ಒಂದು ಸಾಲು ಉಳ್ಳಾಗಡ್ಡಿ ಹಾಕ್ತಿದ್ವಿ, ಒಂದು ಸಾಲು ಮಡಿಕೆ ಹಾಕಿದ್ದೀವಿ, ಮತ್ತು ಹಲಸಂದಿ ಹಾಕಿದ್ದೀವಿ. ಇವು ಏನದವಲ್ಲ ನಮಗೆ ಬೋನಸ್ ಇದ್ದಂಗೆ. ನಮ್ಮ ರೈತರಿಗೆ ಏನು ಬೇಕಪ್ಪ ಅಂದ್ರೆ ಮನೆಯೊಳಗೆ ಕಾಳು ಇತ್ತಂದ್ರೆ ಯಾವುದೂ ಚಿಂತೆ ಇರಲ್ಲ ಮನೆ ಕಡೆ. ಆ ಉದ್ದೇಶದಿಂದ ನಾವು ಅವನ್ನ ಬೋನಸ್ ಆಗಿ ನಾವು ಬಿತ್ತಕ್ಕಂಥ ಭೂಮಿ ಒಳಗನ ಎಕ್ಸ್ಟ್ರಾ ಇದು ಮಿಶ್ರ ಬೆಳೆ ಆಗಿ ಹಲಸಂದಿ ಆಯಿತು. ಒಂದು ಹಲಸಂದಿಯಿಂದ ಯೂರಿಯಾ ಉತ್ಪತ್ತಿ ಆಗ್ತದೆ, ಅದು ಶೇಂಗಾಕ್ಕೆ ಫಲವತ್ತಾದ ಸತುವು ಕೊಡ್ತದೆ. ಆಮ್ಯಾಗ ತಪ್ಪಲು ಬೀಳ್ತದೆ, ಅದು ಸಾವಯವವಾಗಿ ಗೊಬ್ಬರ ಆಗ್ತದೆ, ಭೂಮಿ ಫಲವತ್ತತೆಯನ್ನು ಕಾಪಾಡ್ತದೆ. ಅದರ ಉದ್ದೇಶದಿಂದ ನಾವು ಮಿಶ್ರ ಬೆಳೆಯಾಗಿ ಶೇಂಗಾದೊಳಗೆ ಹಲಸಂದಿ, ಉಳ್ಳಾಗಡ್ಡಿ, ಆಮ್ಯಾಗ ಹೆಸರು, ಮಡಿಕೆ ಇಂಥದ್ದೆಲ್ಲ ಬೆಳಿತೀವಿ. ಆಮ್ಯಾಗ ಮೆಕ್ಕೆಜೋಳ ಬೆಳಿತಿದ್ದೀವಿ. ಮೆಕ್ಕೆಜೋಳದಲ್ಲಿ ಹಲಸಂದಿ ಹಾಕ್ತೀವಿ. ಒಂದು 1/2 kg ಹಲಸಂದಿ 1 ಎಕರೆಗೆ ಹಾಕಿದ್ರಂದ್ರೆ ಅದು ಯೂರಿಯಾ ಉತ್ಪತ್ತಿ ಮಾಡೋದ್ರಿಂದ ಮೆಕ್ಕೆಜೋಳ ಉಲುಸಾಗಿ ಬೆಳಿತೈತಿ, ಇಳುವರಿನೂ ಹೆಚ್ಚಾಗ್ತತಿ. ನೀರಿನ ತೇವಾಂಶವನ್ನು ಇಟ್ಕೊಂಡು ನಾವು ಬಿಸಿಲಿಗೆ ಮೆಕ್ಕೆಜೋಳ ಆಗಲಿಲ್ಲ ಅನ್ನೋ ವಿಚಾರ ಬರೋಂಗಿಲ್ಲ, ಸರಿ ಉತ್ತಮವಾದ ರೀತಿಯಿಂದ ಬೆಳೀತದೆ ಮೆಕ್ಕೆಜೋಳನ ಇಳುವರಿ ಬರ್ತದೆ. ಈ ಇವತ್ತಿನ ಮಾರ್ಕೆಟ್ ಮೆಕ್ಕೆಜೋಳದೂ ಚೆನ್ನಾಗದ. ಆದ ಕಾರಣ ಮೆಕ್ಕೆಜೋಳ, ಆಮ್ಯಾಗ ತೊಗರಿ ಮತ್ತು ಸಜ್ಜಿ ಹಾಕಿದ್ದೀವಿ. ಸಜ್ಜಿ ಉತ್ತಮವಾದ ರೀತಿಯಿಂದ ಬೆಳೆ ಬರ್ತದೆ. ತೊಗರಿ ತಪ್ಪಲ ಉದುರಿ ಅದರ ಭೂಮಿಯ ಗುಣಮಟ್ಟವನ್ನು ಕಾಪಾಡ್ತದೆ. ಅದೇ ರೀತಿಯಾಗಿ ನಾವು ಮುಂದೆ ಬರ್ತಾ ಏನು ಮಾಡೋದಪ್ಪ ವಿಚಾರ ಮಾಡಿ ನಮ್ಮಪ್ಪರು ಇಷ್ಟರೊಳಗೆ ನಾವು ಅವಿಭಕ್ತ ಕುಟುಂಬ ಇರೋದರಿಂದ ನಮ್ಮದು ಜಮೀನು 8 ಎಕರೆ ಐತಿ. 8 ಎಕರೆದೊಳಗೆ ನಾವು ಉಳ್ಳಿ ಬೆಳೆಯೋಂಥ ಪ್ರದೇಶ ಒಂದು 2 ಎಕರೆ ಏನಾರ ತೋಟಗಾರಿಕೆ ಮಾಡೋಣ ಅಂತ ವಿಚಾರ ಮಾಡಿದ್ವಿ. ನಾವು ದಾಳಂಬ್ರಿ ಮಾಡ್ಬೇಕಂದ್ವಿ, ನೀರು ಅಷ್ಟು ಕಷ್ಟ, ಪಪ್ಪಾಯಿ ಮಾಡ್ಬೇಕಂದ್ವಿ, ಅದೂ ಆಗಲಿಲ್ಲ. ಆದ ಕಾರಣ ನೀರು ಮಿತವಾಗಿ ಮತ್ತು ಡ್ರಿಪ್ಪಿನ ಮುಖಾಂತರನೇ ಇರೋಂಥದ್ದು ಬೆಳೆ 4 ದಿವಸ ಬಾಳಿಕೆ ಬರಬೇಕು ಅಂತ ವಿಚಾರ ಮಾಡ್ಬೇಕು. ಲೈಫು ಇರ್ತಕ್ಕಂಥದ್ದು 30 ವರ್ಷ 40 ವರ್ಷದ ಬೆಳೆ ಆಗಬೇಕು ಅಂತಂದು ನಾವು ಲಿಂಬು ಬೆಳಿಬೇಕಂತ ವಿಚಾರ ಮಾಡಿದ್ವಿ. ಒಂದು ನಮ್ಮ ಕೃಷಿ ಆರ್ಟಿಕಲ್ನೊಳಗೆ ಬಂದ ಹೊತ್ತಿನಾಗ ಲಿಂಬು ಬಗ್ಗೆ ಮಾಹಿತಿ ಇತ್ತು. ಅದೇ ಮಾಹಿತಿ ತೊಗೊಂಡು ನಾವು ಬಿಜಾಪುರಕ್ಕೆ ಹೋದ್ವಿ. ಬಿಜಾಪುರ ತೋಟಗಾರಿಕೆ ಇಲಾಖೆಯವರು ನಮಗೆಲ್ಲ ಹಿಂಗೆ ಅಂತೇಳಿ ಮಾಹಿತಿ ಹೇಳಿದರು. ಏನಪ್ಪ ನೀವು ಇದನ್ನು ಮಾಡಿದ್ರೆ ನಮ್ಮಲ್ಲಿ 100-150 ಗಿಡ ಅದ, 1.5 ಲಕ್ಷ ರೂಪಾಯಿ ಆದಾಯ ಬರ್ತದೆ, ಹಿಂಗೈತಿ, ನೀವು ತಪ್ಪಿಸ್ಬೇಡ್ರಿ, ಇರ್ಬಿಡಿ ಸರ್, ನೀವು ತಪ್ಪಿಸ್ಬೇಡಿ, ನಿಮ್ಗೆ ಆದಾಯ ಇದರಿಂದ ಅನುಕೂಲ ಆಗ್ತದೆ, ನಿಮ್ಮ ಕೃಷಿ ಕುಟುಂಬನೂ ಇದು ಬೆಳಕಾಗ್ತದೆ ಅಂಥೇಳಿ ನಮ್ಗೆ ಆಧಾರವಾದಕ್ಕೆ ನಾವು ಲಿಂಬುವನ್ನು ಆಯ್ಕೆ ಮಾಡಿದ್ವಿ. ನಮ್ಮ ತಂದೆಯವರಿಗೆ ಅದನ್ನು ತಿಳಿಸಿದ್ವಿ. ನಾವು ಲಿಂಬು ಮಾಡೋದ್ರೆ ಹಿಂಗೈತಿ, ಏನಪ್ಪ ಇದು ಬರೇ ಮುಳ್ಳುಗಿಡ ಅಲ್ಲ, ಇದರಿಂದ ಏನು ಆದಾಯ ಬರ್ತೈತಿ, ಏನಿಲ್ಲ ಅನ್ನೋ ವಿಚಾರ ಹೇಳಿದರು. ತಡಕರಿ ನಿಧಾನ ರೀತಿಯಿಂದ ನಾವು ಕೃಷಿ ಮಾಡೋದರಿಂದ ಇದು ತೋಟಗಾರಿಕೆ ಬೆಳೆ ಆದ ಕಾರಣ ವರ್ಷ ಪೂರ್ತಿ ಆದಾಯ ಇರ್ತದೆ, ಒಂದಿಲ್ಲ ಒಂದು ದಿವಸ ನಮಗೆ ಫಲ ಕೊಡ್ತೈತೆ ಅಂತ ಹೇಳಿದ್ವಿ. ನಾವು ಅದು ಈಗ ನಮ್ಮ ಮನೆಯ ಕುಟುಂಬದೊಳಗೆ ನಮ್ಮ ತಮ್ಮವ್ರು ಆಯ್ತು ಇವ್ರು ಆಯ್ತು ಆ ಕೃಷಿ ಮಾಡ್ಬೇಕಾದ್ರೆ ಅವ್ರು ಕೊಯ್ಯೋದು ಇವು ಲಿಂಬಿ ಗಿಡ ತಿನ್ನು ಮಾಡೋದ್ರಲ್ಲಿ ತಾವು ತಮ್ಮಷ್ಟಕ್ಕೆ ತಾವು ಅನುಭವ ಪಡೆದ್ರು. ನಾವು ಇದನ್ನ ಮಾಡ್ಕೊಂತ ಬಂದ್ವಿ. ಆದ್ದರಿಂದ ನಮಗೆ ಲಿಂಬುವಲ್ಲಿ ಉತ್ತಮ ಆದಾಯ ಬರ್ತದೆ. ಇವಾಗ ಒಂದು ಗಿಡ ನಮ್ಮದು 8 ವರ್ಷದ ಗಿಡ ಅದಾವೆ. ಫಸ್ಟು 1 ವರ್ಷ 2 ವರ್ಷ ಇಂತಿಜಾಮ ಮಾಡೋದ್ರಿಂದ ನಮ್ಮ 3 ವರ್ಷದಿಂದ 50,000 ಆದಾಯ ಬಂತು, 4ನೇ ವರ್ಷಕ್ಕೆ 1 ಲಕ್ಷ ಬಂತು, 5-6ನೇ ವರ್ಷಕ್ಕೆ 1.5 ಬಂತು. ಈ ಸಾರಿ ನಮ್ಮದು 8 ವರ್ಷದ ಗಿಡ ಇರೋದ್ರಿಂದ 3,18,000 ರೂಪಾಯಿ ಆದಾಯ ಬಂದಿದೆ. ಅದು ಹೆಂಗಪ್ಪ ಅಂದರೆ ನಿರಂತರವಾಗಿ ನಾವು ವಾರದೊಳಗೆ 4 ಸೆಂತಿ ಮಾಡ್ತೀವಿ. 4 ಸೆಂತಿ ಹೆಂಗಪ್ಪ ಅಂದರೆ ನಾವು ಖರೀದಿದಾರಿಗೆ ಹೋಗಿ ಕೊಡೋದಿಲ್ಲ ಮಾಲು. ನಾವೇ ನಮ್ಮ ತಮ್ಮವ್ರು ಏನಿದಾರಲ್ಲ ಅದನ್ನು ಅವಿಭಕ್ತ ಕುಟುಂಬ ಇರೋದ್ರಿಂದ ನಾವು ಮಾರ್ಕೆಟ್ಗೆ ಹೋಗಿ ನಮಗೆ ಒಂದು ಮಾರ್ಕೆಟ್ಗೆ ಹೋದ ಹೊತ್ತಿನಾಗ ಒಂದು ಚೀಲಕ್ಕೆ ಎಷ್ಟಪ್ಪ, ಇಲ್ಲರಿ ರೇಟ್ ಇಲ್ಲ. ಲಿಂಬು ವ್ಯಾಪಾರ ಮಾಡ್ಬೇಕಾದ್ರೆ ನಾವು ಹೋಲ್ಸೇಲಾಗಿ ಒಂದು ಚೀಲ ತೊಗೊಂಬಂದ್ವಿ. ಒಂದು ಚೀಲಕ್ಕೆ ಹೋಲ್ಸೇಲಾಗಿ ಕೊಡೋಕೆ ಹೋದ್ರೆ ಅವ್ರು ಏನು ಹೇಳಿದರು, ಇದು 900 ರೂಪಾಯಿ ಆಗ್ತದಪ್ಪ ಅಂದ್ವಿ. ಅವತ್ತಿನ ಮಾರ್ಕೆಟ್ 1,800 ರೂಪಾಯಿ ಇತ್ತು ರೀ. 900 ರೂಪಾಯಿ ಅಲ್ರಿ, 1,800 ಐತಿ, 900 ಯಾಕೆ ತೊಗೊಂತೀರಿ ಅಂತ ವಿಚಾರ ಮಾಡಿದ್ರೆ ಅದು ಹಿಂಗೈತಪ್ಪ ಹಂಗೈತೆ ಅಂತ ರೈತರ ಮ್ಯಾಗ ಹಾಕ್ತಾರೆ. ಆ ಉದ್ದೇಶದಿಂದ ನಾವು ಅದೇ ಒಂದು ಚಾಲೆಂಜ್ ಮಾಡಿ ನಾವೇ ವ್ಯಾಪಾರ ಮಾಡಿದರೆ ಹೆಂಗಾಗ್ತದೆ ಅಂತೇಳಿ ಮನೆಯಾಗ ಹೋಗಿ ನಮ್ಮ ತಂದೆಯವ್ರಿಗೆ ನಮ್ಮ ತಮ್ಮನವ್ರಿಗೆ ತಿಳಿಸಿದ್ದೆ. ನಾವು ಭಾಳ ಜನ ಇರೋದ್ರಿಂದ ನಮಗೂ ಒಂದು ಉದ್ಯೋಗ ಆಗ್ತದೆ, ಕೃಷಿ ನಾವು ಬೆಳೆದದ್ದು ನಾವು ಮಾರಿದ್ರೆ ನಮಗೆ ಸಂತೋಷ ಆಗ್ತದೆ ಅಂತೇಳಿ ನಾವು ಒಂದು ಚೀಲ ಲಿಂಬೆಹಣ್ಣನ್ನು ಸೆಂತಿ ಒಳಗೆ ಒಂದು ಸೈಡ್ ಇಟ್ಕೊಂಡು ಮಾರಿದೀವಂದ್ರೆ 1800 ರೂಪಾಯಿ ನಮ್ಗೆ ಆದಾಯ ಸಿಗ್ತೇವತ್ತು. ಅವ್ರು ಕೇಳಿದ್ದು 900 ರೂಪಾಯಿ ಬೋನಸ್ ಆದ್ಮ್ಯಾಗ ನಮಗೆ ಖುಷಿಯಾಗಿ ಇವತ್ತು ಒಂದು ವೆಹಿಕಲ್ ಮಾಡಿ 3 ಸೆಂತಿ ಮಾಡಿದ್ವಿ, 3 ಮತ್ತು 4 ಗಿಣಿಗೇರಿ, ಒಂದು ಭಾಗ್ಯನಗರ ಶನಿವಾರ ಮತ್ತು ಗುರುವಾರ ಐತವಾರ 3 ದಿವಸ ಅಲ್ಲಿ, ಮತ್ತು 5-6 ದಿವಸ ಗಿಣಿಗೇರಿ, ಮತ್ತು ನಾವು ಮಂಗಳವಾರ ಬೇಕಂತಂದ್ರೆ ಮಂಗಳೂರಿಗೆ ಹೋಗ್ತೀವಿ. ಸೆಂತಿ ಒಳಗೆ ನಮ್ಮ ಮಾಲು ರೈತರು ತಂದಾರಪ್ಪ ಅಂದ್ರೆ ಕೃಷಿಲಿಂದ ಜೋರಾಗಿ ವ್ಯಾಪಾರ ಆಗ್ತದೆ. ನಾವು ಕೊಡ್ತಕ್ಕಂಥದ್ದು ರಾಸಾಯನಿಕ ಗೊಬ್ಬರ ಇಲ್ಲ, ಆಮ್ಯಾಗ ಯಾವುದೇ ಥರದ ಔಷಧ ಸಿಂಪರಣೆ ಇಲ್ಲ, ಜೀವಾಮೃತ ಮತ್ತು ಸಗಣಿ ಗೊಬ್ಬರ. ನಮಗೂ ಕುರಿ ಇದೆ, ಅವಿಭಕ್ತ ಕುಟುಂಬ ಇರೋದ್ರಿಂದ ನಮ್ಮ ತಮ್ಮವ್ರು ಕುರಿ ಕಾಯ್ತಿದ್ದಾರೆ, 120 ಕುರಿ ಅದಾವೆ. ಕುರಿ ಗೊಬ್ಬರ ಅದೇ ಲಿಂಬೆ ಗಿಡಕ್ಕನ ಬಳಸ್ತಾ ಇದ್ದೀವಿ. ಲಿಂಬೆ ಗಿಡ ಫಲವತ್ತಾಗಿ ಬೆಳೀತದೆ. ಒಂದು ಲಿಂಬೆ ಗಿಡ ಏನಿಲ್ಲ ಅಂದ್ರೂ 1500 ರಿಂದ 2000 ಕಾಯಿ. ಈಗ 8 ವರ್ಷದ ಗಿಡ ಇದು, ಇದು 30 ರಿಂದ 40 ವರ್ಷದ ಮಟ್ಟ ಆಯುಷ್ಯ. ಅದು ಗಿಡ ಹೆಚ್ಚಾದಾಗಲ್ಲ, ಪಲ್ಸ್ ಗಿಡದ ಕ್ವಾಲಿಗಳು ಹೆಚ್ಚಾದಾಗಲ್ಲ ಹೆಚ್ಚಿನ ಪ್ರಮಾಣದಾಗ ಬಿಡ್ತದೆ. 3000 ಆಗ್ತದೆ, 4000 ಆಗ್ತದೆ. 50 ಪೈಸೆಗೆ ಒಂದು ನಾವು ಲಿಂಬೆ ಹಣ್ಣು ಮಾರಿದೀವಿ ಅಂದ್ರೆ 4000 ಇದ್ದ ಹೊತ್ತಿನಾಗ 2000 ರೂಪಾಯಿ ಒಂದು ಗಿಡ ಆಗ್ತದೆ. ನಮ್ಮದು 250 ಗಿಡ ಅದಾವೆ. 250 ಗಿಡಕ್ಕೆ ನಾವೇನಿಲ್ಲ ಅಂದ್ರೆ 4-5 ಲಕ್ಷ ರೂಪಾಯಿ ಒಂದು ವರ್ಷಕ್ಕೆ ಆದಾಯ ಆಗ್ತದೆ. ಅದೇ ರೀತಿ ನಾವು ಒಂದು 3 ಎಕರೆ ಶೇಂಗಾ ಹಾಕಿದ್ದೀವಿ. ಈ ಶೇಂಗಾ ನಮ್ಮ ಕುರಿ ಮರಿಗೆ ಮತ್ತು ಆಕಳದಾವು, ಎತ್ತದಾವು, ಓರಿಕರ ಇದಾವು. ಓರಿಕರ ಈಗ ಆಕಳದಿಂದ ಹೈನುಗಾರಿಕೆ ಆಗ್ತದೆ, ಮತ್ತು ಓರಿಯಿಂದ ನಾವು ವ್ಯಾಪಾರ ಮಾಡಿ ಅದರಿಂದ ದುಡ್ಡನ್ನು ಇದು ಮಾಡ್ತೀವಿ. ಅದೇ ರೀತಿ ಇವು ಎಳ್ಳು, ಆಮ್ಯಾಗ ಉಳ್ಳಾಗಡ್ಡಿ ಇವೆಲ್ಲ ಮನೆಗೆ ಬಳಸ್ತೀವಿ. ಮತ್ತು ನಾವು ಮನೆಗೆ ಬೇಕಾದಂಥ ಉಳ್ಳಾಗಡ್ಡಿ ಹಾಕ್ತೀವಿ. ಉಳ್ಳಾಗಡ್ಡಿ ಒಳಗೆ ಮೆಣಸಿನಕಾಯಿ ಬೀಜ ಇಡ್ತೀವಿ, ಅದು ಹುಲ್ಸಾಗಿ ಬೆಳಿತೈತಿ, ಅದರಿಂದ ಮನೆಗೆ ಬಳಕೆ ಆಗ್ತದೆ ಮತ್ತು ಮಾರಾಟಕ್ಕೂ ಬರ್ತದೆ. ಅದೇ ರೀತಿ ನವಣೆ ಹಾಕಿದ್ದೀವಿ ಈ ಸಾರಿ, ಒಂದು 3 ಕ್ವಿಂಟಲ್ ನವಣೆ ಆಗಿದೆ. ಸಜ್ಜಿ 10 ಕ್ವಿಂಟಲ್ ಆಗಿದೆ. ತೊಗರಿ ಐತಿ, ಈಗ ತೊಗರಿ ಈಗ ಇನ್ನೂ ಚಟ್ನಿಗೆ ಬಂದದ, ಅದನ್ನು ಇದನ್ನು ಮಾಡ್ತಾಯಿದ್ವಿ. ಮತ್ತು ಲಿಂಬೆಯಿಂದ ಏನಪ್ಪ, ಅದಕ್ಕೆ ವೈರಸ್ ಬರ್ತದೆ ಲಿಂಬಿಗೆ ಸ್ವಲ್ಪ. ಏನು ಮುಂಗಾರಿ ಮಳೆ ಒಳಗೆ ಚಿಚ್ಚಿ ರೋಗ, ಆಮ್ಯಾಗ ಅವು ಡಾಮಿ ಅಂತ ಬರ್ತದೆ. ಒಂದು ಡಾಮಿ ಬಂತು, ಆಮ್ಯಾಗ ಎಲೆ ತಿನ್ನ ಹುಳ ಬರ್ತದೆ. ಅದಕ್ಕೆ ನಾವು ವಾತಾವರಣಕ್ಕೆ ಅನುಗುಣವಾಗಿ ಬೇವಿನ ಎಣ್ಣೆನ ನಾವು ಆಜುಬಾಜು ಔಡ್ಲ ಗಿಡ ಹಾಕಿದ್ದೀವಿ. ಔಡ್ಲ ಗಿಡಕ್ಕೆ ಮತ್ತು ತಪ್ಪಲದ ಗಿಡ ಅದ, ತಪ್ಪಲ ಗಿಡಕ್ಕೆ ಸಿಂಪರಣೆ ಮಾಡ್ತೀವಿ. ಹುಳ ಬಂದು ಆ ತಪ್ಪಲ ತಿಂದೊಳಗೆ ಹುಳ ಕೊಲೆಸ್ ಆಗ್ತದೆ. ಅದು ಆದ್ಮ್ಯಾಗ ನಾವು ಗಿಡಕ್ಕೆ ಸಿಂಪರಣೆ ಮಾಡ್ತೀವಿ ಬೇವಿನ ಎಣ್ಣೆ ಮತ್ತು COC ಅಂತದ, ಸಿಚ್ಚು ಬರಬಾರ್ದು ಅಂತೇಳಿ COC ಸೆಪ್ಟಮೆಸಿನ್ ಸಲ್ಫೇಟ್, ಇದು ಒಂದು ನಾವು ಗಿಡಕ್ಕೆ ಚಟ್ನಿ ಆದಾಗ ಮಾಡ್ತೀವಿ. ಅದರಿಂದ ಯಾವುದೇ ನಂಜು ರೋಗ ಬರೋದಿರಲಿ ಇದು ಯಾವುದೂ ಬರೋದಿಲ್ಲ. ಈಗ ಡೊಣ್ಣುಳ ಅಂತ ಬರ್ತದೆ, ಸಿ ಆಕಾರದ ಡೊಣ್ಣುಳ. ಇದಕ್ಕೆ ನಾವು ಏನು ಮಾಡ್ತೀವಿ ಅಂದ್ರೆ ಟೈಕೋಡರ್ಮಾ ಸುಡೋಮೋನಸ್ಸು ಇದು ಕುರಿ ಗೊಬ್ಬರದೊಳಗನ ಮಿಕ್ಸ್ ಮಾಡಿ 6-10 ದಿವಸ ಇದನ್ನು ಕಳೆ ಇಟ್ಟು ಆಮ್ಯಾಗ ಬಡ್ಡಿ ಕೊಡೋದ್ರಿಂದ ಯಾವುದೇ ಡೊಣ್ಣುಳ ಆಗಲಿ ಜರಿ ಹುಳ ಆಗಲಿ ಯಾವುದೂ ಬರೋದಿಲ್ಲ. ಅದರಿಂದ ಬೇರುಗಳು ಫಲವತ್ತಾಗಿ ಇರ್ತದೆ ಮತ್ತು ದಷ್ಟಪುಷ್ಟವಾಗಿ ಬೆಳೆಯೋದ್ರಿಂದ ಮೇಲುಗಡೆ ಹೂವು ಮತ್ತು ಕಾಯಿಗಳು ಚೆನ್ನಾಗಿರ್ತದೆ, ಯಾವುದೇ ಥರದ ಚಿಚ್ಚಿ ಕಜ್ಜಿ ಬರೋದಿಲ್ಲ. ಆದ ಕಾರಣ ನಮ್ಮೆಲ್ಲ ರೈತರು ವಿಚಾರ ಮಾಡ್ತಕ್ಕಂಥದ್ದು ಬೆಳೆ ಬೆಳಿಬೇಕಾಗ್ತದೆ. ನಾವೇನಪ್ಪ ಈಗ ಬರೇ ಶೇಂಗಾ, ಮೆಕ್ಕೆಜೋಳ, ಕಡಲೆ, ಸೂರ್ಯಕಾಂತಿ, ಬಿಳಿಜೋಳ ಎಲ್ಲ ಬೆಳೆಯೋದ್ರ ಜೊತೆಗೇನ 1-2 ಎಕರೆ ಆಧಾರವಾಗಿ ನಾವು ಲಿಂಬು ಬೆಳಿಬೇಕು, ಆಮೇಲೆ ಕರಿಬೇವು ಬೆಳಿಬೇಕು. ಇವತ್ತಿನ ಮಾರ್ಕೆಟಿಂಗ್ ಇರ್ತಕ್ಕಂಥದ್ದು ಪೇರ್ಲ ಇದೆ, ಎಲ್ಲ ಬೆಳೆಗಳವಾಗಿ ನಾವು ಲಿಂಬು, ಕರಿಬೇವು, ಪೇರ್ಲ ದಿನ ಆದಾಯ, ದಿನನಿತ್ಯದ ಆದಾಯ ನಾವು ನೋಡಬೇಕು. ಈ ಬರೇ 6-3 ತಿಂಗಳದ ಆದಾಯ ನೋಡೋದ್ರಿಂದ ನಮಗೆ ಆರ್ಥಿಕವಾಗಿ ಸಂಕಷ್ಟದೊಳಗೆ ಸಿಲುತ್ತೀವಿ, ಆದ್ದರಿಂದ ಸಾಲ ಹೆಚ್ಚಾಗ್ತದೆ. ಅದೇ ಉದ್ದೇಶಕ್ಕೆ ನಾವು ದಲಾಲರು ಮತ್ತು ರೈತರು ದೂರ ಇರೋದು ವ್ಯವಸ್ಥೆ ಮಾಡ್ಕೋಬೇಕು. ದೂರ ಇರಬೇಕಪ್ಪ ಅಂದರೆ ನಾವು ದಿನನಿತ್ಯದ ಆದಾಯ ಬರೋಂಥ ಬೆಳೆನ ಬೆಳೀಬೇಕು. ಆದ ಕಾರಣ ನಮ್ಮೆಲ್ಲ ರೈತ ಬಾಂಧವರಿಗೆ ತಿಳಿಸೋದೇನೆಂದರೆ ಕೃಷಿ ಒಳಗನ ಉಪಕೃಷಿಗಳಿರ್ತಕ್ಕಂಥದ್ದು ಕುರಿ ಸಾಕಾಣಿಕೆ ಆಗಲಿ, ಆಮ್ಯಾಗ ಹೈನುಗಾರಿಕೆ ಆಗಲಿ, ಕೋಳಿ ಸಾಕಾಣಿಕೆ ಆಗಲಿ, ಮತ್ತು ಎರೆಹುಳ ಗೊಬ್ಬರ ತಯಾರಿಕೆ ಇವೆಲ್ಲ ಮಾಡೋದ್ರಿಂದ ನಮ್ಮ ಆದಾಯ ವೃದ್ಧಿ ಆಗ್ತದೆ. ಆದ ಕಾರಣ ನಾವು ಇವತ್ತೇ ಏನಪ್ಪ ಅಂತಂದ್ರೆ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನಿಷ್ಠೆಯಿಂದ ಒಂದು ಬೆಳೆ ಮಾಡ್ತೀವಪ್ಪ ಅಂದ್ರೆ ಅದನ್ನು ನಾವು ಶ್ರದ್ಧೆಯಿಂದ ಮಾಡಿ ನಾವು ಸಕ್ಸಸ್ ಆಗಲ್ಲಿವರೆಗಿನ ಬಿಡಬಾರ್ದು. ಈಗ ನಮಗೂ ವಿಚಾರ ಮಾಡಿದ್ರು ಮನೆಯಲ್ಲಿ ಏನಂದ್ರೆ ಏ ಮುಳ್ಳಚ್ಚಿದೆಯಪ್ಪ, ಮುಳ್ಳಚ್ಚಿ ಅಂತಂದ್ರೆ ಏನಪ್ಪ ನಾ ಇದು ಗಿಡ ಬೆಳೆಯಂಥ ಗಿಡಕ್ಕೆ ಹಿಂಗೆ ಅಂತಾರಲ್ಲ ಅಂತ ನಾವು ಬೇಜಾರು ಮಾಡ್ಕೊಳ್ಳಿಲ್ಲ. ಆಗಲಿ ಅದು ನಮ್ಮ ಪಾಲಿಗೆ ಅದ ಇರಲಿ, ಮುಂದೆ ನಿಮಗೆ ಫಲ ಸಿಗ್ತೈತಿ, ಅವಾಗ ನೀವು ಅದು ಹೆಂಗೆ ಏನು ಅನ್ನೋದು ಮಾಹಿತಿ ಸಿಗ್ತದೆ ಅಂತ ಹೇಳಿದಕ್ಕೆ ಇವತ್ತು ನಾನೇನು ಹೊಲ್ದಾಗ ಹೋಗ್ಬೇಕು ಅನ್ನಂಗಿಲ್ಲ. ನಮ್ಮ ತಮ್ಮನವ್ರು ಅದಾರ, ಅವ್ರ ತಾವ ನೀರು ಬಿಡೋದಾಗಲಿ, ಅದು ಗಿಡ ಏನಾಗೈತಿ ಏನಿಲ್ಲ ಇಂಥ ಔಷಧ ಕೇಳ್ತಾರೆ, ನಮ್ಮನ್ನು ಕೇಳಿ ಮಾಡ್ತಾರೆ. ಆದ್ರಿಂದ ಯಾವುದೇ ತರಹದ ನಾವು ಬೆಳೆ ಮಾಡ್ಬೇಕಾದ್ರ ಇನ್ನೊಬ್ರು ಹೇಳ್ತಾರ, ಹೇಳಿದ ಮಾತಿಗೆ ನಾವು ಬೆಲೆ ಕೊಡಬಾರದು, ನಮ್ದೇ ಒಂದು ಹಠ ಇರಬೇಕು, ನಾವು ಸಾಧಿಸ್ತೀವಿ ಅಂತೇಳಿ ಈ ರೀತಿ ನಾವು ಮಾಡೋದ್ರಿಂದ ಉತ್ತಮವಾದಂಥ ಆದಾಯ ಮತ್ತು ನಾವು ಒಂದು ನಾಲ್ಕು ಜನರೊಳಗೆ ಬೆಳಿಬೇಕು ಅನ್ನೋ ಛಲ ಇತ್ತಂದ್ರೆ ರೈತರ ಅದಕ್ಕೂ ನಾವು ಸಾರ್ಥಕ ಆತಪ್ಪ ನಮ್ಮ ಜೀವನ ಅಂತೇಳಿ. ಬಸವರಾಜ್ ಅವರು ತಾವು ಹೇಳಿ ಕೇಳಿ ಪದವೀಧರರು, ಆದರೆ ಅಪ್ಪ ಅಮ್ಮ ಹೊಲ ಮನೆ ಮಾಡ್ತಾಯಿದ್ರು, ಮನೆಗೆ ಹಿರಿ ಮಗನಾಗಿ ಅಪ್ಪ ಅಮ್ಮನ ವೃತ್ತಿನೇ ಮುಂದುವರಿಸ್ಬೇಕನ್ನುವಂಥ ಈ ಮಹತ್ವಾಕಾಂಕ್ಷೆಯ ಒಂದು ಆಲೋಚನೆ ಯಾಕೆ ಬಂತು? ಸರ್, ನಾವು ಪದವೀಧರರಾದ ಕಾರಣ ನಮ್ಗೆ ಇದು ಉದ್ಯೋಗ ಸಿಗಲೇ ಇಲ್ಲ. ಹೆಂಗಪ್ಪ ಅಂದರೆ ಈಗ ಓದಿದ ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ, ಉದ್ಯೋಗ ಆಕಾಂಕ್ಷಿಗಳು ಜಾಸ್ತಿ ಇರೋದ್ರಿಂದ ನಾವು ಆ ಕಡೆ ವಿಚಾರ ಮಾಡೋಕ್ಕೂ ಹೋಗಲಿಲ್ಲ. ನಮಗೇನಪ್ಪ, ನಮ್ಮ ತಂದೆಯವ್ರ ಜಾಮೀನು ಐತಿ, ನಾವು ಅದರಲ್ಲೇ ಏನಾರ ಒಂದು ಮಾಡಿ ಸಾಧನೆ ಮಾಡಿ ನಾಲ್ಕು ಮಂದಿ ಜೊತೆ ನಾವು ಬೇರಿಬೇಕು, ಜೀವನ ಮಾಡಬೇಕು. ನಮ್ಮ ತಮ್ಮನವ್ರು ಅದರ, ಅವ್ರನ್ನ ಓದಿಸ್ಬೇಕು, ಅವರು ಓದಿದ ಮ್ಯಾಗ ಅವ್ರ ವಿದ್ಯಾಭ್ಯಾಸದ ಮ್ಯಾಗ ಅವ್ರ ಕಾಲ ಮೇಲೆ ನಿಂದಿರಲಿ. ಆ ಉದ್ದೇಶದಿಂದ ನಮ್ಗೆ ಒಂದು ಆದಾಯ ಹೆಂಗಪ್ಪ, ನಾವು ನಾಲ್ಕು ಜನರಿಂದ ಅಡ್ಡಾಡೋದ್ರಿಂದ ತಿಳುವಳಿಕೆ ಬರುವುದರಿಂದ ನೌಕರಿಗಿಂತ ಆದಾಯ ಭೂಮಿಯಲ್ಲಿ ಜಾಸ್ತಿ ಇರತಕ್ಕಂಥದ್ದು ಮನವರಿಕೆ ಮಾಡ್ಕೊಂಡು ಆ ಭೂಮಿಯ ಬಿತ್ತುವುದು ಮತ್ತು ಈ ತೋಟಗಾರಿಕೆ ಮಾಡುವ ಉದ್ದೇಶದಿಂದಲೇ ನಾವು ಉದ್ಯೋಗವನ್ನು ಯಾವುದೇ ಅಪ್ಲಿಕೇಶನ್ ಹಾಕ್ಲಾರ್ದಂಗೆ ಇದು ಭೂಮಿಯ ಅವಲಂಬನೆಯನ್ನು ಮಾಡಿಕೊಂಡು ಬಂದಿದ್ವಿ ಸರ್. ಬಸವರಾಜ್ ಅವರು ಹೇಳಿ ಕೇಳಿ ಮನೆಯಲ್ಲಿ ತಮ್ಮಂದರಿದ್ದರು, ತಮ್ಮಂದರು ಮಾಡ್ಕೊಳ್ತಾರೆ, ನಾನು ಎಲ್ಲಾದರೂ ಸರ್ಕಾರಿ ನೌಕರಿಗೆ ಹೋಗ್ಬೋದಾಗಿತ್ತು ಅಂತ ಹೋಗಿದ್ರು ಆಗ್ತಾಯಿತ್ತು, ಆದರೆ ತಾವು ಕೂಡ ಈ ವ್ಯವಸಾಯಕ್ಕೆ ಇಳಿಯೋದ್ರ ಜೊತೆಗೆ ತಮ್ಮಂದ್ರಿಗೂ ಕೂಡ ಉಪಕಸುಬಾಗಿ ಅವ್ರಿಗೂ ಕೂಡ ಈ ವ್ಯವಸಾಯಕ್ಕೆ ಬರಲಿಕ್ಕೆ ಕೂಡ ತಾವು ಪ್ರೇರಣೆಯನ್ನು ನೀಡಿದ್ರೆ, ಹಾಗಾಗಿ ಇಡೀ ಕುಟುಂಬದ ಎಲ್ಲ ಸದಸ್ಯರು ಕೂಡ ಇವತ್ತು ಒಂದು ಕಡೆ ಆಹಾರ ಧಾನ್ಯ ಬೆಳೆಗಳನ್ನು ಬೆಳೆದ್ರ ಜೊತೆಗೆ ಇವರು ಬೇರೆ ಬೇರೆ ಈ ಹಣ್ಣಿನ ಬೆಳೆಗಳತ್ತು ಕೂಡ ತಿರುಗಿ ನೋಡಿದ್ರು. ಆದರೆ ಆರಂಭದಲ್ಲಿ ಈ ಲಿಂಬೆ ಹಣ್ಣಿನ ಸಸಿಯನ್ನು ಎಲ್ಲಿಂದ ತಂದ್ಕೊಂಡ್ರಿ, ಮತ್ತು ಅದರ ಬಗ್ಗೆ ಮಾಹಿತಿ, ಅದಕ್ಕೆ ಬೇಕಾದಂಥ ಒಂದು ಸಸಿಯ ಆರೈಕೆ ಇವೆಲ್ಲವುಗಳನ್ನು ಹೇಗೆ ತಾವು ಮನಗಂಡ್ರಿ? ನಾವು ಸಸಿಗಳನ್ನು ತರೋದಂದ್ರೆ ಸರ, ಆಂಧ್ರದ ಸಸಿ ತರೋದ್ರಿಂದ ಅದು ತಡೆಯೋದಿಲ್ಲ, ವಾತಾವರಣಕ್ಕೆ ಅನುಗುಣವಾಗಿ ನಮ್ಮ ಕರ್ನಾಟಕ ರಾಜ್ಯದ ಬಿಜಾಪುರ ಜಿಲ್ಲೆಯ ಹಿಂಡಿ ತಾಲೂಕಿನಲ್ಲಿ ತೋಟಗಾರಿಕೆ ಇಲಾಖೆ ಒಳಗೆ ಮಾಹಿತಿ ತೊಗೊಂಡು ಅಲ್ಲಿದ್ದೇ ನಾವು ಅಜಿ ತೊಗೊಂಬಂದ್ವಿ. ಅಲ್ಲಿ ಹಿಂಡಿ ತಾಲೂಕಿನೊಳಗೆ ಹಿರೇರೋಜಿ ಅಂತ ಗ್ರಾಮಗಳಾದವ್ರಿ, ಆ ಊರಲ್ಲಿ ಪ್ರತಿಯೊಂದು ಮನೆ ಅದಾವ ಅಂದ್ರೆ ಒಂದು ಎಕರೆ ಲಿಂಬಿ ತೋಟ ಅದಾವ ಊರಲ್ಲಿ. ಆ ಹಿಂಡಿ ತಾಲೂಕಿನೊಳಗೆ ಒಂದು ಮನೆಗೆ ಒಂದು ಎಕರೆ ಎಂತ ಇಲ್ಲಪ್ಪ ಅಂದ್ರೆ 20-25 ಗಿಡ ಅದಾವ. 25 ಗಿಡ ಅವ್ರ ಮನೆತನ ಪೂರ್ತಿ ನಿರ್ವಹಿಸ್ತೈತ್ರಿ ಒಂದು ವರ್ಷಕ್ಕೆ. ಅದರ ಉದ್ದೇಶಕ್ಕೆ ನಾವು ಒಂದು ಪೇಪರಲ್ಲಿ ಕೃಷಿ ಮಾಹಿತಿಯನ್ನು ನೋಡಿದ ಮ್ಯಾಗ ಅದು ನಾವು ಏನೇ ಕಾಲಿ ಲಿಂಬುನ ಮಾಡ್ಬೇಕಂತ ವಿಚಾರ ಮಾಡಿ ಆ ಲಿಂಬು ಬೆಳೆ ಬಗ್ಗೆ ನಾವು ಆಸಕ್ತಿ ಒಟ್ಟು ಸಸಿ ತಂದಿದ್ದೀವಿ. ಆಮ್ಯಾಗ ಸಸಿ ತಂದ ಬಳಿಕ ನಾವು ಹಚ್ಚಿ 1 ವರ್ಷ 2 ವರ್ಷ 3 ವರ್ಷ ಮಟ್ಟ ಕಾದ್ವಿ. ಅದಕ್ಕೆ ಸೀಸನ್ ವೈಸು ಬೇವಿನ ಎಣ್ಣೆ ಹೊಡೆದಿದ್ದೀವಿ, ಆಮ್ಯಾಗ ಕುರಿ ಗೊಬ್ಬರ ಕೊಟ್ಟಿದ್ದೀವಿ, ಆಮ್ಯಾಗ ಜೀವಾಮೃತ ಮಾಡಿ ಹಾಕಿದ್ದೀವಿ. ಇದೆಲ್ಲ ಮಾಡಿದ ಬಳಿಕ 5 ವರ್ಷಕ್ಕೆ ನಮ್ಗೆ ಹೂವು ಕಾಯಿ ಸೆಟ್ಟಿಂಗ್ ಆಯಿತು. ಅದರಿಂದ ನಮ್ಗೆ ಸಣ್ಣಗೆ ಆದಾಯ ಬಂತು, ಆಸಕ್ತಿ ಜಾಸ್ತಿ ಆಯಿತು. ಏನಪ್ಪ, ನಾವು ಇದರಲ್ಲೇ ಜಾಸ್ತಿ ಗಿಡ ಬೆಳೆಸಿ ಇದರೊಳಗೆ ನಾವು ಇದನ್ನು ಕಾಣಬೇಕು, ಏನಾರ ಒಂದು ಯಶಸ್ಸು ಕಾಣಬೇಕಂತೇಳಿ ಅದು ಬೆಳಿಬೇಕಾದ್ರೆ ಒಂದಿಷ್ಟು ಫಸ್ಟು ಮಡಿ ಮಾಡಬೇಕು, ಆಮ್ಯಾಗ 20-20 ಸೈಜ್ ಮಾಡಬೇಕು. 20-20 ಸೈಜ್ ಆದಮ್ಯಾಗ ಡ್ರಿಪ್ ಮತ್ತು ಹರಿ ನೀರಾವರಿ ಮಾಡ್ಬೋದು. ಈಗ ಡ್ರಿಪ್ಪು ತೋಟಗಾರಿಕೆ ಒಳಗೆ ಸಬ್ಸಿಡಿ ಇದೆ, ಆಮ್ಯಾಗ ಅಜಿಜಿ ಸಬ್ಸಿಡಿ ಇದೆ, ಇದ್ರ ಮಾಹಿತಿ ತೊಗೊಂಡು ನೀವು ಹಚ್ಬೋದು. ಆಮ್ಯಾಗ ಒಳ್ಳೆ ಆದಾಯ ಬರ್ಬೇಕಪ್ಪ ಅಂದ್ರೆ 8 ವರ್ಷದ ಗಿಡ ಯಾವ ಹೂವು ಇಲ್ಲಂದ್ರೂ ಅದು ಹೂವು ಬಿಟ್ಟು ಕಾಯಿ ಹಿಡಿದು 2,000 ಕಾಯಿ ಹಿಡಿತೈತಿ 8 ವರ್ಷದ ಗಿಡ. ಮನುಷ್ಯನಿಗೆ ತಾಳ್ಮೆ ಅನ್ನೋದು ಇರ್ಬೇಕು, ಆ ತಾಳ್ಮೆ ಇತ್ತಂದ್ರೆ ಯಶಸ್ಸು ಆಗೇ ಆಗುತ್ತೆ ಅಂತ ನಾವು ಹೇಳ್ತೀವಿ. ಆರಂಭದಲ್ಲಿ ಅಪ್ಪ ಅಮ್ಮ ವಿರೋಧ ಮಾಡಿದ್ರು, ಮುಳ್ಳಿನ ಗಿಡ ತೊಗೊಂಡು ಹಚ್ಚಿದೆಯೇ, ಇದೇನಿದು ಹೊಸ, ಇದು ನಮಗೆ ಒಗ್ಗೋದಿಲ್ಲ ಅಂಥೇಳಿ ಅಪ್ಪ ಅಮ್ಮನ ವಿರೋಧ ಕಟ್ಕೊಂಡು ಈ ಲಿಂಬೆಹಣ್ಣು ಬೆಳೆಯನ್ನು ಬೆಳೀಲಿಕ್ಕೆ ಕೈ ಹಾಕಿದ್ರಿ. ಆದರೆ ಅವರು ಮನವೊಲಿಸುವಂಥ ಪ್ರಯತ್ನದ ಭಾಗವಾಗಿ ಇವತ್ತು ಒಂದು ಸುದೀರ್ಘವಾದ ಆದಾಯವನ್ನು ನಿರಂತರವಾಗಿ ಪಡಿತಾ ಇದ್ದೀರಿ. ಹಾಗೆಯೇ ಬಸವರಾಜ್ ಅವರ ಬೋನಸ್ ರೂಪದಲ್ಲಿ ಆಹಾರ ಧಾನ್ಯ ಬೆಳೆಗಳು ನಾವು ನಿತ್ಯವಾಗಿ ಪಡೆಯುವಂಥ ಒಂದು ಆದಾಯದ ರೂಪವಾದರೆ ಈ ಬೋನಸ್ ರೂಪದಲ್ಲಿ ಈ ಹಣ್ಣಿನ ಬೆಳೆಗಳನ್ನು ಅಥವಾ ಇತರೆ ಬೆಳೆಗಳನ್ನು ಬೆಳೀಲಿಕ್ಕೆ ಮುಂದಡಿ ಇಟ್ಟ್ರಿ. ಆದರೆ ಅದ್ರ ಜೊತೆಗೆ ಬಂದಂಥ ಉತ್ಪನ್ನಗಳನ್ನು ನೇರವಾಗಿ ಮಾರುಕಟ್ಟೆಗೆ ಗ್ರಾಹಕರ ಬಾಗಿಲಿಗೆ ಗ್ರಾಹಕರ ಕೈಗೆ ತಲುಪುವಂತೆ ಮಾಡ್ತಾ ಇದ್ರಿ. ಈ ಅಂದರೆ ವ್ಯಾಪಾರವನ್ನು, ಈ ವ್ಯಾಪಾರವನ್ನು ಮಾಡಬೇಕು. ಇದನ್ನು ಮಾಡೋದ್ರಿಂದ ರೈತರಿಗೆ ತಾಜಾ ಬೆಳೆಯನ್ನು ಅವ್ರಿಗೆ ಒದಗಿಸ್ದಂಗೆ ಆಗುತ್ತೆ ಅನ್ನುವಂಥ ಆಲೋಚನೆ ಹೇಗೆ ಬಂತು? ನಾವು ಮಾರ್ಕೆಟಲ್ಲಿ ಲಿಂಬು ಚೀಲ ತೊಗೊಂಡು ಹೋದೊತ್ನಾಗ ನಮ್ಗೆ ರೈತರು ಅಂದ್ಬಿಟ್ಲೇ ಅವರು ವ್ಯಾಪಾರಸ್ಥರು ಸ್ವಲ್ಪ ವಿಚಾರ ಮಾಡ್ತಾರೆ, ಏ ಹೆಂಗಾದರೂ ಕೊಟ್ಟು ಹೋಗ್ತಾರ ಅಂತೇಳಿ. ಆ ವಿಚಾರನ ಮಾಡಿ ಅವ್ರು ಏನಂದರು, ನಮ್ಮದು ಒಂದು ಚೀಲ ಐತಿ, ಚೀಲಕ್ಕೆ ಇಷ್ಟಪ್ಪ, ಏ ಇವತ್ತು 1800 ರೂಪಾಯಿ ರೇಟ್ ಇದ್ದ ಹೊತ್ತಿನಾಗ 900 ಕೇಳ್ಬಿಟ್ರೆ ಅರ್ಧ ರೇಟ್ ಕೇಳ್ತಾರೆ ಅವರು. ವ್ಯಾಪಾರಸ್ಥರು ಯಾವತ್ತಲಿ ತಮ್ಮ ಲಾಭ ಮತ್ತು ಲುಕ್ಸೇಣಿ ಇಟ್ಕೊಂಡು ಲಾಭ ಕೇಳ್ತಾರೆ. ಅದರಿಂದ ನಮಗೆ ಅವರು 900 ರೂಪಾಯಿ ಕೇಳಿದ ಕಾರಣ ನಾವು ಅವತ್ತಿನ ದಿವಸನೇ ಇದು ಬೇಡಪ್ಪ ಅಂಥೇಳಿ ಆ ಚೀಲ ನಾವೇ ತೊಗೊಂಡು ಅವರು ಮುಂದಗಡೆ ವ್ಯಾಪಾರ ಮಾಡ್ತಾಯಿದ್ರು ಸಂತಿ ಮಾರ್ಕೆಟ್ನಲ್ಲಿ. ನಾವು ಹಿಂದಿನ ಲೈನಾಗ ಕುಂತು ವ್ಯಾಪಾರ ಮಾಡಿದ್ವಿ. ಅದರಿಂದ 2,000-2,200 ರೂಪಾಯಿ ಆಯಿತು ಒಂದು ಚೀಲಕ್ಕೆ. ಅವತ್ತಿನ ರೇಟ್ 1800 ಅಲ್ಲ 1,000 ರೂಪಾಯಿ ಅವ್ರು ಕೇಳಿದ್ರೆ ನಾವು ಕೊಟ್ಟುಬಿಡ್ತಿದ್ವಿ. ಅದು 900 ರೂಪಾಯಿ ಕೇಳಿದಕ್ಕೆ ನಮಗೆ ಏನು ಅನ್ನಿಸ್ತಿ, ಇದನ್ನು ನಾವು ಬೆಳೆದದ್ದ ಬೆಳೆ ನಾವೇ ಮಾರಬೇಕು ಅಂದರೆ ನಮಗೆ 4 ರೂಪಾಯಿ ಸಿಗ್ತದೆ ಅಂತ ವಿಚಾರ ಮಾಡಿ ನಾವು 8 ಜನ ಗಂಡುಮಕ್ಕಳಿದ್ವಿ ನಮ್ಮ ತಂದೆಯವರಿಗೆ. 8 ಜನದೊಳಗೆ ನಾವು ಒಬ್ಬರ ಕುಂತೀವಿ ಅಂದ್ರೆ ಅವರಿಗೆ ಒಂದು ವ್ಯಾಪಾರ ಆಗ್ತದೆ, ಅದು ಒಂದು ಉದ್ಯೋಗ ಸಿಗ್ತದೆ ಅಂತೇಳಿ ನಾವು ಇದನ್ನು ಮನೆಯಾಗ ಬಂದ್ವಿ ನಮ್ಮ ತಂದೆಯವರಿಗೆ. ಇಲ್ಲಪ್ಪ ಹಿಂಗದ, ಇದು ಹೋಲ್ಸೇಲ್ ಆಗಿ ಕೊಟ್ಟಿವಿ ಅಂದ್ರೆ ನಮ್ಗೆ ಲುಕ್ಸೇಣ ಆಗ್ತತಿ, ನಾವಾಗ ಕುಂತೀವಿ ಅಂದ್ರೆ 4 ರೂಪಾಯಿ ಹೆಚ್ಚಿಗೆ ಸಿಗ್ತದೆ ಅಂತೇಳಿ ನಮ್ಮ ತಂದೆಯವ್ರಿಗೆ ತಿಳಿಸಿದ್ದೆ. ನಮ್ಮ ತಂದೆಯವ್ರು ಏನು ಮಾಡಿದ್ರು, ಅಗರ ನಿಮ್ಗೆ ಹೆಂಗೆ ವಿಚಾರ ಬರ್ತಪ್ಪ 4 ಸೆಂತಿ ನೋಡ್ರಿ, ನಮ್ಗೆ ಅನುಕೂಲ ಆದಂಥದ್ದು ಮಾರ್ಕೆಟ್ ಕೊಪ್ಪಳಕ್ಕೆ ಸಮೀಪ ಇದ್ದು ಭಾಜ್ಯನಗರ ಇದೆ ರೀ. ಭಾಜ್ಯನಗರದೊಳಗೆ ವಾರದಾಗ 3 ಸಲ ಸೆಂತಿ, ಅಲ್ಲಿ ಎನಿ ಟೈಮ್ ಲಿಂಬು ಖರೀದಿ ಆಗ್ತದೆ. ಇವತ್ತು ಇಲ್ಲ ಅನ್ನಂಗಿಲ್ಲ, ಆ ಟೈಪ್ ನಾವು ಸೋಮವಾರ ಗುರುವಾರ ಮತ್ತು ಶನಿವಾರ ಭಾಜನಗರ ಸಂತಿ ಮಾಡ್ತೀವಿ. ನಮಗೆ ಹೆಚ್ಚಿಗೆ ಮಾಲ್ ಬಂತಂದ್ರೆ ಮಂಗಳೂರು ಹೋಗ್ತೀವಿ, ಉಲಿಗಿ ಹೋಗ್ತೀವಿ. ಅದು ಮಿಚ್ಚಿ ನಮಗೆ 5-6 ದಿವಸ ವರ ಇದ್ದಂಗೆ ಗಿಣಿಗೇರಿ ಸಂತಿ ಹೊರ ರಾಜ್ಯದಿಂದ ಬೇಕಾದಷ್ಟು ಜನ ಬಂದಿದ್ದಾರೆ ಅಲ್ಲಿ. ಅಲ್ಲಿ ನೀವು 2 ಚೀಲ ಇಟ್ಟರೂ ಮಾರ್ತೀವಿ ನಾವು. ಆ ಉದ್ದೇಶದಿಂದ ನಾವೇ ಮಾರುವುದರಿಂದ ನಮಗೆ ಆದಾಯ ಬಂತು. ಆಮ್ಯಾಗ ಯಾವುದೇ ದಲ್ಲಾಳಿಗಳ ಅವಶ್ಯಕತೆ ಇಲ್ಲದಂಗೆ ನಾವು ವ್ಯಾಪಾರ ಮಾಡಿದ್ವಿ. ನಮ್ಮ ಮನೆಯಲ್ಲಿ ಯಾವುದೇ ಥರದ ಮಕ್ಕಳಿಗೆ, ನಮ್ಮ ಮಕ್ಕಳಾಯ್ತು, ನಮ್ಮ ತಮ್ಮರ ಮಕ್ಕಳಾಯ್ತು, ಎಲ್ಲರಿಗೂ ವಿದ್ಯಾಭ್ಯಾಸಕ್ಕೆ ಅಣಿ ಮಾಡಿಕೊಟ್ಟಿದ್ದೀವಿ ಸರ್. ಬಸವರಾಜ್ ಅವರೇ, ಭೂಮಿಯ ಎಲ್ಲ ಅವಯವಗಳನ್ನು ತಿಳಿದುಕೊಂಡ್ರೆ, ಜೊತೆಗೆ ವ್ಯವಹಾರದ ವಹಿವಾಟಿನ ಮಾಹಿತಿಯನ್ನು ಕೂಡ ಪಡೆದುಕೊಂಡ್ರೆ, ಆದರೆ ನೇರವಾಗಿ ಗ್ರಾಹಕರ ಕೈಗೆ ತಮ್ಮ ಹೊಲದಲ್ಲಿ ಬೆಳೆದಂಥ ಬೆಳೆಗಳನ್ನು ಅವರ ಕೈಗೆ ತಲುಪುವಂತೆ ಕೂಡ ಮಾಡುವಂಥ ಒಂದು ಪ್ರಯತ್ನದ ಭಾಗವಾಗಿ ಇವತ್ತು ಒಬ್ಬ ಪ್ರಗತಿಪರ ರೈತರಾಗಿ ಹೊರಹೊಮ್ಮಿದ್ದೀರಿ. ಹಾಗಾದರೆ ಬಸವರಾಜ್ ಅವರೇ, ತಮ್ಮ ಯಶಸ್ಸಿನ ರಹಸ್ಯವನ್ನು ಬಹಳಷ್ಟು ಕೃಷಿ ಇಲಾಖೆ ಮನಗಂಡು ನಿಮಗೆ ಅನೇಕ ಬಾರಿ ಮಾನ ಸನ್ಮಾನಗಳನ್ನು ಕೂಡ ನೀಡಿದೆ. ನಮ್ಗೆ ತೋಟಗಾರಿಕೆ ಇಲಾಖೆಯವರು ಮತ್ತು ಕೃಷಿ ವಿಸ್ತರಣಾ ಕೇಂದ್ರದವರು ಇವತ್ತು ಹಿಂಗೈತಪ್ಪ ಇಂಥ ಬೆಳೆ ಹಿಂಗೆ ಹಿಂಗದ ಮಾಹಿತಿ ಹೇಳ್ತಿದ್ದಾರೆ. ಆಮ್ಯಾಗ ನಮ್ಗೆ ಅದನ್ನು ಪೇಪರಲ್ಲಿ ಓದ್ತೀವಿ. ಆಮ್ಯಾಗ ಯಾವ ಬೆಳೆ ಮಾಡಿದ್ರೆ ಹೆಂಗಾಗ್ತದೆ, ನಿಮ್ಗೆ ಲೈಫಲ್ಲಿ ಇರ್ತಕ್ಕಂಥ ಬೆಳೆ ಅಂತಂದ್ರೆ ಇದು ಚಾಯ್ಸ್ ಮಾಡೋಕ್ಕೆ ನಮ್ಗೆ ಆಫೀಸರ್ಸ್ ಇದ್ದಾರೆ. ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಕೊಡಿಸ್ತದಾರ. ಆಮ್ಯಾಗ ಕೀಟಗಳ ಬಾಧೆ ಅದು ಆತಂದರೆ ನಾವು ಕೃಷಿ ವಿಸ್ತರಣಾ ಕೇಂದ್ರದೊಳಗೆ ಹೋಗಿ ಅದು ವಿಜ್ಞಾನಿಗಳ ಸಮ್ಮುಖದಲ್ಲಿ ಚರ್ಚೆ ಮಾಡೋದ್ರಿಂದ ನಮಗೆ ಕೀಟಗಳ ಸಮಸ್ಯೆಯನ್ನು ಬಗೆಹರಿಸ್ತಾರೆ. ಅದೇ ರೀತಿ ಅವರು ಹೇಳಿದಂಥ ಔಷಧಗಳ ಸಿಂಪರಣೆ ಮಾಡ್ತೀವಿ. ಯಾವುದೇ ಥರದ ತೊಂದರೆ ಇಲ್ಲದ ರೀತಿಯಿಂದ ತೋಟವನ್ನು ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ ಸರ್. ಬಸವರಾಜ್ ಅವರ, ಅದೆಷ್ಟೋ ವಿದ್ಯಾರ್ಥಿಗಳು ಪದವೀಧರರಾಗಿರ್ತಾರೆ, ಕೆಲಸವನ್ನು ಹರಿಸಿ ಮಹಾನಗರಗಳಿಗೆ ಹೋಗ್ತಾರೆ. ಅಲ್ಲಿ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ವಿಮುಖರಾಗಿ ಜೀವನದಲ್ಲಿ ಜಿಗುಪ್ಸೆಗೊಂಡು, ನನಗೆ ಎಲ್ಲೂ ನೌಕರಿ ಸಿಗ್ತಾ ಇಲ್ಲ, ಎಲ್ಲೂ ನನ್ನಿಂದ ಏನೂ ಮಾಡಲಿಕ್ಕೆ ಆಗ್ತಾ ಇಲ್ಲ, ನಾನು ಏನನ್ನು ಸಾಧಿಸ್ಲಿಕ್ಕೂ ಕೂಡ ಆಗ್ತಾ ಇಲ್ಲ ಅನ್ನೋಂಥ ಅದೆಷ್ಟೋ ಯುವ ಸಮುದಾಯ ಇವತ್ತು ಬೆನ್ನು ತೋರಿ ಅದೆಷ್ಟೋ ನಿರಾಶಾದಾಯಕ ಹೊಂದಿರುವಂಥ ಯುವಕ ಯುವತಿಯರಿಗೆ, ತಾವು ಒಬ್ಬ ವಿದ್ಯಾವಂತರಾಗಿ ಜೊತೆಗೆ ಭೂಮಿಯ ಎಲ್ಲ ಗುಣಧರ್ಮಗಳನ್ನು ತಿಳಿದು ಜೊತೆಗೆ ಮಾರುಕಟ್ಟೆ ವ್ಯವಸ್ಥೆಯ ಎಲ್ಲ ಅವಯವಗಳನ್ನು ತಿಳಿದಂಥ ತಾವು ಹೇಗೆ ಅಂತ ಒಂದು ಯುವ ಸಮುದಾಯಕ್ಕೆ ಪ್ರೇರಣೆಯನ್ನು ನೀಡುತ್ತೀರಿ ತಾವು? ನನ್ನೆಲ್ಲ ಮಿತ್ರರು ಮತ್ತು ಯುವ ಸಮುದಾಯದ ರೈತರು ಮತ್ತು ವಿದ್ಯಾವಂತ ಯುವಕರೇ, ನಾವು ಇವತ್ತು ಓದಿದ್ದೀವಿ ನೌಕರಿ ಬೇಕಂತ ಓದಬಾರ್ದು. ನಾವು ನಮಗೇನು ಬೇಕು, ವಿದ್ಯಾ ಬೇಕಂತನೇ ಓದ್ಬೇಕು. ನಾವು ವಿದ್ಯೆ ಎದಕ್ಕೆ ಬೇಕು, ನಮ್ಮ ಜೀವನಕ್ಕೆ ಆಧಾರ. ಏನಾರ ಒಂದು ನಾನು ಶ್ರಮಪಟ್ಟು ದುಡಿದು ನಾನು 4 ಮಂದಿ ಜೊತೆ ಜೀವನ ಮಾಡ್ತೀನಿ ಅನ್ನೋ ರೀತಿಯಿಂದ ನಾವು ಓದಬೇಕು. ಏ ನಾನು ನೌಕರಿಗೆ ಓದ್ತೀನಿ ಅಂತಂದ್ರೆ ನಮ್ಮಂಥ ದಡ್ರು ಯಾರಿಲ್ಲ. ನಾವು ಇವತ್ತು ಓದು ಒಕ್ಕಾಲು, ಬುದ್ಧಿ ಮುಕ್ಕಾಲು. ಅದೇ ರೀತಿ ನಾವು ಹೆಂಗಪ್ಪ ಅಂತಂದ್ರೆ ಈಗ ನಮ್ಮ ಮನೆಯಲ್ಲಿ ಹಿರಿಯರು ಕೃಷಿ ಕುಟುಂಬ ಅಂತ ಅದ, ಮತ್ತು ಬೇರೆದವರು ಬೇರೆ ಬೇರೆ ವೃತ್ತಿ ಇರತಕ್ಕಂಥವ್ರು, ನಾವು ನಮ್ಮ ತಂದೆಯ ವೃತ್ತಿ ಮಾಡ್ಬೋದು, ಅದ್ರ ಜೊತೆನ ಉಪಕಸಬಾಗಿ ಕೋಳಿ ಸಾಕ್ಬೋದು, ಕುರಿ ಸಾಕ್ಬೋದು. ಆಮ್ಯಾಗ ಇವಾಗ ಜೇನು ಸಾಕಾಣಿಕೆ ಇದೆ. ಜೇನು ಸಾಕಾಣಿಕೆಯಲ್ಲಿ ನಮ್ಮ ವಿಚಾರ ಕೃಷಿ ವಿಸ್ತರಣಾ ಕೇಂದ್ರದ ಭಾಳ ವಿಚಾರವಾಗಿ ಮಾಹಿತಿ ಹೇಳ್ತಾರೆ. ಜೇನು ನಿಮ್ಮ ಮನೆಯಲ್ಲಿ ಪೆಟ್ಟಿಗೆ ಇಟ್ಟರೆ ಅಂದ್ರೆ 2 ಪೆಟ್ಟಿಗೆ ಇಟ್ಟರೆ ಅಂದ್ರೆ ಒಂದು ತಿಂಗಳಿಗೆ 800-900 ರೂಪಾಯಿ ರೊಕ್ಕ, ಒಂದು ಕೆಜಿಗೆ 400-450 ರೂಪಾಯಿ ಆಗ್ತದೆ. ಒಂದು ಪೆಟ್ಟಿಗೆ 2.5 ಕೆಜಿ ಆಗ್ತದೆ. 2 ಪೆಟ್ಟಿಗೆ ಇಟ್ಟರೆ ಅಂದ್ರೆ ನಾವು 5 ಕೆಜಿ ಸಿಗ್ತದೆ ಮಿನಿಮಮ್. 5 ನಕ್ಕಲೆ 22,000 ರೂಪಾಯಿ ಒಂದು ತಿಂಗಳಿಗೆ ಆದಾಯ ಬರ್ಬೋದು ಜೇನಿಗೆ. ಆಮ್ಯಾಗ ಅಣಬಿ ಬೇಸಾಯ ಇದೆ. ಅಣಬಿ ನೀವೇನೀಗ ಅಡವ್ಯಾಗ ಬೆಳಿಬೇಕಂತಿಲ್ಲ, ಮನೆ ಒಳಗೆ ಸ್ಟೇರ್ಕೇಸ್ನಾಗ ನೆಲ್ಲು ಹುಲ್ಲಿನ ಭತ್ತದೊಳಗೆ ಇಟ್ಟು ಅಣಬಿ ಬೆಳಿಬೋದು. ಒಂದು ಕೆಜಿಗೆ 200 ರೂಪಾಯಿ ಅಣಬಿ ಇದೆ. ನಾವೇನು ಏನು ಹೊಲಕ್ಕೆ ಹೋಗಿ ದುಡಿಬೇಕು ಅಂತಿಲ್ಲ, ನೆರಳೊಳಗನ ದುಡಿಬೋದು ನಾವು. ಅದೇ ರೀತಿ ಯಾವುದೇ ಥರದ ಯುವಕ ಯುವತಿಯರು ವಿದ್ಯಾವಂತರು ಉಪಕಸಬುಗಳನ್ನು ಮಾಡಿಕೊಂಡು ಮತ್ತು ಕೃಷಿ ಚಟುವಟಿಕೆಗಳಾದಂಥ ತೋಟಗಾರಿಕೆ ಬೆಳೆಗಳು ಈಗ ಪಪ್ಪಾಯಾಯಿತು ಪೇರ್ಲಾಯಿತು ಇವತ್ತಿನ ವಿಚಾರದೊಳಗೆ ಡಾಕ್ಟ್ರ್ ಏನು ಹೇಳ್ತಾರಪ್ಪ ಅಂದ್ರೆ ಹಣ್ಣು ಹಂಪಲ ತಿನ್ನರಿ ಕಾಯಿ ಪಲ್ಯ ತಿನ್ನರಿ ಅಂತಾರೆ. ಇವತ್ತು ಒಂದು ಟಮಾಟಿ ಬೆಳೆ ನಾವು ವೈಜ್ಞಾನಿಕವಾಗಿ ವಾತಾವರಣಕ್ಕೆ ಅನುಗುಣವಾಗಿ ಮಾಡಿದ್ವಿ ಅಂದ್ರೆ ಟಮಾಟಿ ಉತ್ತಮವಾದ ರೇಟ್ ಸಿಗುತ್ತೆ. ಒಂದು ಮೆಚ್ಚಿಕಾಯಿ ಗುಳಗಾಯಿ ಅಂತ ಹೇಳ್ತೀವಿ ನಾವು, ಗುಳಗಾಯಿ 20-25 ರೂಪಾಯಿ ಸಿಗುತ್ತೆ. ಅದಕ್ಕೆ ಖರ್ಚು ವೆಚ್ಚಗಳು ಬರೀ 10,000 ಒಂದು ಎಕರೆಗೆ, ಅದರ ಆದಾಯ 70-80,000 ಬರ್ತೈತೆ ಒಂದು ಎಕರೆಗೆ. ಹುಬ್ಬಳ್ಳಿ ಮಾರ್ಕೆಟ್ನೊಳಗೆ 20-25 ರೂಪಾಯಿ ಆಗ್ತದೆ. ಬೇರೆ ಬೇರೆ ಥರದ ಬೆಳೆಗಳದಾವೆ. ನಾವು ಒಂದೇ ಸಜ್ಜಿ ಮೆಕ್ಕೆಜೋಳ ಆಮ್ಯಾಗ ನಮ್ಮ ಕೈಲಿ ಆಗಲ್ಲ ಅನ್ನೋ ವಿಚಾರ ತೆಗಿಬೇಕು. ನಮ್ಮದೇನಪ್ಪ ಅಂದ್ರೆ ಇವತ್ತು ಆದಷ್ಟು ಶ್ರಮದಿಂದ ಜೀವನ ಮಾಡಿ ಇವತ್ತು ನಾನು ಬದುಕ್ತೀನಿ, ನನ್ನಲ್ಲಿ ಶಕ್ತಿ ಅದ, ನಾನು ಏನೋ ಒಂದು ತೋಟಗಾರಿಕೆ ಮಾಡೋದಿರಲಿ ಹೈನುಗಾರಿಕೆ ಮಾಡೋದಿರಲಿ ಕುರಿ ಕೋಳಿ ಸಾಕಾಣಿಕೆ ಮಾಡೋದಿರಲಿ ಯಾವುದೇ ಥರದ ರೀತಿಯಿಂದ ನಾನು ನನ್ನ ಬದುಕನ್ನು ಹಸನ ಮಾಡ್ತೀನಿ ಅಂತೇಳಿ ನಾವು ಪ್ರಮಾಣ ಮಾಡಿ ದುಡಿಬೇಕು. ಅದರಿಂದ ನಮಗೆ ಫಲ ಸಿಗ್ತದೆ ಅಂತೇಳಿ ನಮ್ಮ ಯುವಕ ಮಿತ್ರರಿಗೆ ಮತ್ತು ರೈತ ಕುಟುಂಬದವರಿಗೆ ಇಷ್ಟ ಹೇಳ್ತೀವಿ. ನಾವು ಯಾರೂ ಆತ್ಮಹತ್ಯೆ ಮಾಡ್ಕೊಳ್ಳಬಾರದು, ಮಾಡ್ಕೊಳ್ಳೋ ಅವಶ್ಯನೂ ನಮಗೆ ಬರೋದಿಲ್ಲ. ರೈತರಿಗೆ ರೈತರಿಗೆ ಭೂಮಿ ಇರ್ತೈತಿ, ನಾವು ಬೇಕಾದ್ದು ಬೆಳಿಬೋದು. ನಮ್ಮದಾದ ಭೂಮಿ ನಾವು ಕಾಯಿಪಲ್ಯ ಬೆಳಿಬೋದು, ಹಣ್ಣು ಹಂಪಲ ಬೆಳಿಬೋದು. ಯಾವುದು ಬೆಳೆದರೂ ಯಾವುದೂ ಕೆಡಿಸೋದಿಲ್ಲ. 2 ದಿವಸ ನಾವು ಇವತ್ತು ನಮ್ಗೆ ಆಗಿಲ್ಲಪ್ಪ ಅಂದ್ರೆ ಇನ್ನೊಂದು ವ್ಯಾಪಾರಸ್ಥರ ಮುಖಾಂತರ ಇರಲಿ, ಇಲ್ಲ ಇನ್ನೊಬ್ಬರು ಸ್ನೇಹಿತರಿಗೆ ಹಂಚಿಕೊಂಡು ಅದು ಏನು ಎಂತು ತಿಳ್ಕೊಂಡು ನಾವು ಅದ್ರ ಬಗ್ಗೆ ಮಾಹಿತಿ ತೊಗೊಂಡು ಬೆಳೆಯನ್ನು ಬೆಳೆದು ಉತ್ತಮವಾದ ಫಸಲು ತೆಗೆದು ನಾವು ಸಾಲದಿಂದ ಮುಕ್ತಿಯಾಗಿ ಸಾಲಕ್ಕೆ ಎದುರಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಅವಶ್ಯಕತೆ ಬರಬಾರ್ದು. ರೈತರಿಗೆ ಸಂಕಷ್ಟಗಳು 100 ಇರ್ತಾವೆ, 100 ಇದ್ರೂ ನಾವು ಜಯಿಸಬೇಕಂತೇಳಿ ನಮ್ಮ ಎಲ್ಲ ರೈತ ಬಾಂಧವರಿಗೆ ತಿಳಿಪಡಿಸ್ತೇವೆ. ನಮ್ಮ ಮೊಬೈಲ್ ನಂಬರು 96 11 86 56 81 ಈ ರೀತಿ ಇರುತ್ತದೆ. ಬಸವರಾಜ್ ಕಾಮನೂರು. ರೈತ ಬಾಂಧವರು ಕೇಳಿದ್ರಲ್ಲ ಬಸವರಾಜ ಹಳ್ಳಿಯವರ ಈ ಆಶಾದಾಯಕ ನುಡಿಗಳು, ಈ ಎಲ್ಲ ನುಡಿಗಳು ನಮ್ಮ ಉಳಿದಂತೆ ಎಲ್ಲ ರೈತರಿಗೆ ಪ್ರೇರಣೆಯಾಗಲಿ ಅನ್ನುವಂಥ ಆಶಯದೊಂದಿಗೆ ನಮ್ಮ ಎಲ್ಲ ರೈತ ಬಾಂಧವರ ಬದುಕು ಮತ್ತಷ್ಟು ಹಸನಾಗಲಿ, ಅವರ ಬಾಳು ಬಂಗಾರವಾಗಲಿ ಅನ್ನುವಂಥ ಆಶಯದೊಂದಿಗೆ ಬಸವರಾಜ್ ಅವರು ಈವರೆಗೆ ತಾವು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮ ಎಲ್ಲ ರೈತರೊಂದಿಗೆ ತಮ್ಮ ಕೃಷಿ ಜೀವನದ ನಡೆದು ಬಂದ ಹಾದಿ ಮತ್ತು ಪ್ರೇರಣಾತ್ಮಕ ತಮ್ಮ ಭವಿಷ್ಯತ್ತಿನ ಬಗ್ಗೆ, ರೈತರು ಯುವ ಸಮುದಾಯ ಕೈಗೊಳ್ಳಬೇಕಾದಂಥ ಮುಂದಿನ ಹಾದಿಯ ನುಡಿಗಳ ಬಗ್ಗೆ ಕೂಡ ಸಾಕಷ್ಟು ಬೆಳಕನ್ನು ಚೆಲ್ಲಿದ್ದೀರಿ. ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ, ಇದುವರೆಗೆ ನಿಂಬೆಹಣ್ಣು ಹಾಗೂ ಇತರೆ ಬೆಳೆ ಬೇಸಾಯ ಕುರಿತು ಬಸವರಾಜ ಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಬಿ ಪ್ರಸಾದ್. ಈಗ ಕೇಳಿ ಕೃಷಿ ಗೀತೆಗಳನ್ನು. ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಬಂದ ಬಂದ ನೇಗಿಲ ಯೋಗಿ ಹಾಳಾಗುತ್ತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ಹಾಗ ಹಾಳಾಗುತ್ತಾದ ಸಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ಇರುದಿಲ್ಲ ಸಣ್ಣ ಕುಣಿ ಹಸುರಾರಿ ಗಾಡಿ ಬರ್ತಾವ ಹೋಗ್ತಾವ ಹುಡು ಮಣ್ಣು ಸೆಗಡಿ ಹಾರಾಡತಾವ ಇದಕ ಅಂತಾರ ಹಾರಾಡು ತಿಪ್ಪಿ ಮಾಡಾಡು ಎಂದೆಂದು ನೀರಿಂದ ತಪ್ಪಿ ಹಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ನೆಲದ ಮ್ಯಾಲ ಇರುದಿಲ್ಲ ಸಣ್ಣ ಕುಣಿ ಮಳೆ ನೀರು ಬರ್ತಾವ ನಾರಿ ನೀರು ಬರ್ತಾವ ತಿಪ್ಪೆಗಿನ ಸೆಗಣಿ ತೇಲಾಡಿ ಹೋಗ್ತಾದ ಅಂತಾರ ತೇಲಾಡು ತಿಪ್ಪಿ ಮಾಡ್ಬೇಡ್ರಿ ಎಂದೆಂದು ನೀರಿಂದ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ಕಟ್ಟತಿರಿ ಹರಕ ಚೀಲ ಹೊಲ ಮುಟ್ಟದ್ರಾಗ ನಿಮ್ಮ ಗಾಡಿ ಸೋರಿ ಹೋಗುತ್ತಾದ ಗೊಬ್ಬರ ನೋಡ್ರಿ ಇದಕ ಅಂತಾರ ನಡೆದಾಡು ತಿಪ್ಪಿ ಮಾಡ್ಬೇಡ್ರಿ ಎಂದೆಂದು ನೀವಿಂಗ ತಪ್ಪಿ ಹೆಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ಿ ಮನೆ ಕಡೆ ಸರ ಸರ ಬೆರಕನಿಲ್ಲಂದ್ರ ಮಣ್ಣಾಗ ಗೊಬ್ಬರ ಬಿಸಿಲು ಗಾಳಿಗೆ ಹಾಳಾಗಿ ಹೋಗ್ತಾದ ಇದಕ ಅಂತಾರ ಮಲಗೂ ತಿಪ್ಪಿ ಮಾಡ್ಬೇಡ್ರಿ ಎಂದೆಂದು ನೀವಿಂಗ ತಪ್ಪಿ ಹಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ಹಂಗ ಹಾಳಾಗೂತಾದ ಸೆಗಣಿ ಗೊಬ್ಬರ ಗೊತ್ತೈತೇನು ರೈತಣ್ಣ ನಿನಗ ಒಂಚೂರ ನಿನಗ ಒಂಚೂರ ನಿನಗ ಒಂಚೂರ ಹೋಗೋಣ ಬರ್ತೀಯ ಚಂದಿರ ನೆಡೆಗೆ ಚಂದಿರ ನೆಡೆಗೆ ಚಂದಿರ ನೆಡೆಗೆ ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು. ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿ ನೀನು ರೈತ ತಿಳಿ ನೀನು. ಕಡಿತ ಗೊಬ್ಬರವು ಭೂಮಿಗೆ ಬಂಗಾರ, ತಿಳಿ ನೀನು ರೈತ ತಿಳಿ ನೀನು. ಹಾಕು ನೀ ತಿಪ್ಪೆ ಗೊಬ್ಬರ, ಹಾಕು ನೀ ತಿಪ್ಪೆ ಗೊಬ್ಬರ, ಹೊಲ ತುಂಬ ಬೆಳಿ ನೋಡು ಬಂಗಾರ, ಹೊಲ ತುಂಬ ಬೆಳಿ ನೋಡು ಬಂಗಾರ. ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಸೆಗಣಿಯ ಬಡಿಬೇಕು ತಿಪ್ಪೆಗೆ ಹಾಕಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು, ಚೆಂದಾಗಿ ಕಡಿಯಲು ಬಿಡಬೇಕು.